ಸಮಯ ಹೊಂದಿಸಿಕೊಳ್ಳಿ. ಈಗ ಸಮಯ ಸರಿಯಾಗಿ 5:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಜಾನುವಾರು ರೋಗಗಳಿಗೆ ಸಂಬಂಧಿಸಿದಂತೆ ಮುನ್ನೆಚ್ಚರಿಕೆ ಹಾಗೂ ನಿಯಂತ್ರಣ ಕ್ರಮಗಳು, ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ರವಿಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರು ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಮುನ್ನೆಚ್ಚರಿಕೆ, ತಡೆಗಟ್ಟುವಿಕೆ ಹಾಗೂ ನಿಯಂತ್ರಣ ಕ್ರಮಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಇವತ್ತು ಮನುಷ್ಯರಿಗೆ ಹೇಗೆ ಅನೇಕ ತರಹದ ರೋಗಗಳು ಬರ್ತಾ ಇದ್ದಾವೋ, ಅದನ್ನು ತಡೆಗಟ್ಟುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೋ, ಹಾಗೆ ನಿಯಂತ್ರಣ ಕ್ರಮಗಳನ್ನು ಅನುಸರಿಸ್ತೀವೋ, ಇಂತಹದ್ದನ್ನು ಜಾನುವಾರುಗಳಲ್ಲಿಯೂ ಕೂಡ ಇತ್ತೀಚಿನ ದಿವಸಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವು ಗಮನಿಸಬಹುದು. ಜಾನುವಾರುಗಳಿಗೂ ಕೂಡ ಅನೇಕ ತರಹದ ರೋಗಗಳು ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಬಾಧಿಸ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಈ ನಿಟ್ಟಿನಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ನಮ್ಮ ಜಾನುವಾರುಗಳನ್ನು ಸಾಕ್ತಕ್ಕಂತಹ ಕೃಷಿಕರು ತೆಗೆದುಕೊಳ್ಳಬೇಕು, ಆ ಬರ್ತಕ್ಕಂಥ ರೋಗಗಳನ್ನು ಹೇಗೆ ತಡೆಗಟ್ಟತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ನಿಯಂತ್ರಣ ಕ್ರಮಗಳನ್ನು ಅನುಸರಿಸಬೇಕು ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಕಾಲೇಜಿನ ಪಶುರೋಗಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ರವಿಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ. ರವಿಕುಮಾರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಪಶುಸಂಗೋಪನೆಗೆ ಸಂಬಂಧಪಟ್ಟ ಹಾಗೆ ಪ್ರಸ್ತುತ ಸ್ಥಿತಿಗತಿ ಹೇಗಿದೆ, ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮಾಡಿಕೊಡಿ ಡಾಕ್ಟರ್. ಖಂಡಿತವಾಗಿ ನೋಡಿ, ಈಗ ಪಶುಸಂಗೋಪನೆಗೆ ಮುಂಚೆಗಿಂತ ಹೆಚ್ಚಿನ ಒಂದು ಸಾಕಷ್ಟು ಪ್ರಾಮುಖ್ಯತೆ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಜಾನುವಾರು ಸಾಕಾಣಿಕೆ ಹೆಚ್ಚು ಹೆಚ್ಚು ಜನಪ್ರಿಯ ಆಗ್ತಾ ಬರ್ತಾ ಇದೆ. ಮುಂಚೆ ಎಲ್ಲ ಹೆಂಗಿತ್ತಪ್ಪ ಅಂತಂದರೆ, ರೈತರು ಹಳ್ಳಿನಲ್ಲಿ ಒಂದೋ ಎರಡೋ ಹಸುಗಳನ್ನು ಇಟ್ಕೊಂಡು, ಒಂದು 5-6 ಕುರಿ ಮೇಕೆ ಇಟ್ಕೊಂಡು ಆ ರೀತಿಯಾಗಿ ಪಶುಸಂಗೋಪನೆ ಮಾಡ್ತಕ್ಕಂಥದ್ದು, ಅಂದರೆ ಕೃಷಿಗೆ ಅವಲಂಬಿತವಾಗಿ ಒಂದು ಉಪಕಸುಬಾಗಿ ನಮ್ಮ ಪಶುಸಂಗೋಪನೆ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ರೀತಿ ಇಲ್ಲ. ಹಲವಾರು ಸಾಫ್ಟ್ವೇರ್ ಇಂಜಿನಿಯರ್ಗಳು, ಕೆಲವಾರು ಉದ್ಯಮಿಗಳು, ಈಗ ನೋಡಿ ದೊಡ್ಡ ದೊಡ್ಡ ಸಂಸ್ಥೆಗಳು ಕೂಡ ಪಶುಪಾಲನೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ದಾವೆ. ಹಾಗೆಯೇ ನಮ್ಮ ಸರ್ಕಾರಗಳು ಕೂಡ ಪಶುಸಂಗೋಪನೆಯ ಒಂದು ಪ್ರಾಮುಖ್ಯತೆಯನ್ನು ಮನಗಂಡು ಬಜೆಟ್ಗಳಲ್ಲಿ ಪಶುಸಂಗೋಪನೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೂಡ ಕೊಡ್ತಾ ಇದೆ. ನಮ್ಮ ಘನತೆವೆತ್ತ ಪಶುವೈದ್ಯಕೀಯ ವಿಶ್ವವಿದ್ಯಾನಿಲಯವನ್ನೇ ನೀವು ತಗೊಂಡ್ರು ಕೂಡ, ನಮ್ಮ ವಿಶ್ವವಿದ್ಯಾನಿಲಯ ಕಳೆದ 15 ವರ್ಷಗಳಿಂದ ಗ್ರಾಮೀಣಾಭಿವೃದ್ಧಿ ಧ್ಯೇಯ ಹಾಗೂ ರೈತ ಸ್ನೇಹಿ ಅನ್ನೋ ಘೋಷವಾಕ್ಯದೊಂದಿಗೆ ನಾವು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಸಾಕಷ್ಟು ಪಶುಸಂಗೋಪನೆಗೆ ಬೇಕಾದಂಥ ಆವಿಷ್ಕಾರಗಳನ್ನು ಕೂಡ ನಾವು ಮಾಡಿದ್ದೀವಿ. ಹಾಗೆಯೇ ಅವನ್ನು ರೈತರಿಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕೆಲಸ ಮಾಡ್ತಾನೇ ಬಂದಿದ್ದೀವಿ. ಹಾಗಾಗಿ ಇವತ್ತಿನ ದಿನಗಳಲ್ಲಿ ರಾಜ್ಯದ ಹಾಗೂ ರಾಷ್ಟ್ರದ ಒಟ್ಟಾರೆ ಉತ್ಪಾದನೆಗೆ, ಈವನ್ GDP ಅಂತ ನಾವೇನು ಹೇಳ್ತೀವಿ, ಆ GDPಗೆ ಕೂಡ ಪಶುಸಂಗೋಪನೆಯ ಕೊಡುಗೆ ಸಾಕಷ್ಟಿದೆ. ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಹೇಳಬೇಕಂದ್ರೆ 4.2% ಪಶುಸಂಗೋಪನೆಯಿಂದನೇ ನಮ್ಮ ಆದಾಯದ ಮೂಲ ಆಗಿದೆ ನಮ್ಮ ದೇಶಕ್ಕೆ. ಹಾಗೆಯೇ ಕೃಷಿ ಆಧಾರಿತ GDPಗೆ ಸರಿಸುಮಾರು 24% ನಾವು ಈ ಒಂದು ಪಶುಸಂಗೋಪನೆಯಿಂದನೇ ಕೊಡಿತಾ ಇದ್ದೀವಿ ಅಂದರೆ ತಪ್ಪಾಗಲಾರದು. ಈ ಜಾನುವಾರುಗಳಲ್ಲಿ ರೋಗ ರುಜಿನಗಳಿಗೆ ಸಂಬಂಧಪಟ್ಟ ಹಾಗೆ ಈ ರೋಗೋದ್ರೇಕ ಹಾವಳಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇದೆ, ಅವುಗಳಿಂದ ಪಶುಪಾಲಕರಿಗೆ ಏನೆಲ್ಲ ತೊಂದರೆಗಳು ಉಂಟಾಗ್ತಾ ಇದ್ದಾವೆ? ನೋಡಿ, ನಾವು ಸಾಕ್ತಕ್ಕಂಥ ಎಲ್ಲ ಜಾನುವಾರುಗಳು, ಕುರಿ, ಮೇಕೆ, ಹಸು, ಎಮ್ಮೆ, ಹಂದಿ, ಕೋಳಿ, ಯಾವುದೇ ತಗೊಳ್ಳಿ, ಅವು ಕೂಡ ನಮ್ಮ ಹಾಗೆ ರಕ್ತ ಮಾಂಸಗಳಿರ್ತಕ್ಕಂಥ ಜೀವಿಗಳು. ನಮಗೆ ಹಾಗೆ ಹಲವಾರು ಕಾಯಿಲೆಗಳು ಬರುತ್ತೋ ಹಾಗೇನೆ ಅವುಗಳನ್ನು ಕೂಡ ಹಲವಾರು ಕಾಯಿಲೆಗಳು ಬಾರಿಸುತ್ತವೆ. ಅದರಲ್ಲೂ ನಾವು ಜಾನುವಾರುಗಳನ್ನ ಹಿಂಡುಗಳಲ್ಲಿ ಸಾಕೋದ್ರಿಂದ, ಗುಂಪು ಗುಂಪಾಗಿ ಸಾಕೋದ್ರಿಂದ ಅವುಗಳಿಗೆ ರೋಗ ಬರ್ತಕ್ಕಂಥ ಸಾಧ್ಯತೆಗಳು ಇನ್ನೂ ಹೆಚ್ಚು ಅಂತಾನೆ ಹೇಳಬೇಕು. ಹಾಗೇನೆ ಈ ಜಾನುವಾರುಗಳ ಆಹಾರ ಹಾಗೂ ನೀರಿನ ಮೂಲ ಒಂದೇ ಆಗಿರೋದ್ರಿಂದ, ಅಂದ್ರೆ ಅವು ಒಂದೇ ಕೆರೆಯಿಂದನೋ ಒಂದೇ ಬಾವಿಯಿಂದನೋ ನೀರು ಕುಡಿತವೆ ಅಥವಾ ಒಂದೇ ತೊಟ್ಟಿಯಿಂದ ನೀರು ಕುಡಿತವೆ, ಹಾಗೇನೆ ಮೇವನ್ನು ಕೂಡ ಒಟ್ಟಿಗೆ ಹಾಕಲಾಗುತ್ತೆ. ಈ ಎಲ್ಲ ಕಾರಣಗಳಿಂದ ಒಂದು ಹಸುವಿಗೆ ಅಥವಾ ಒಂದು ಕುರಿಗೆ ರೋಗ ಬಂತು ಅಂದ್ರೆ ಅದು ಉಳಿದ ಕುರಿಗಳಿಗೆ ಅಥವಾ ಉಳಿದ ಹಸುಗಳಿಗೆ ಹರಡತಕ್ಕಂಥ ಸಂಭವನೀಯತೆ ಬಹಳನೇ ಹೆಚ್ಚು. ಅದು ಒಂದಾಗ್ತದೆ. ಇನ್ನು ಒಂದು ಈ ಪರಾವಲಂಬಿ ಜೀವಿಗಳು ಅಂದ್ರೆ ಏನು, ಜಂತು ಹುಳು, ಲಾಡಿ ಹುಳು, ಇವುಗಳ ಒಂದು ಪ್ರಶ್ನೆ. ಮತ್ತೆ ಹಾಗೇನೆ ಹೊರ ಪರಾವಲಂಬಿಜಿಗಳು, ಉಣ್ಣೆ, ಚಿಗಟ, ಇವುಗಳ ಹಾವಳಿ ಕೂಡ ಜಾನುವಾರುಗಳಲ್ಲಿ ಬಹಳನೇ ಹೆಚ್ಚಾಗುತ್ತೆ. ಹಾಗೇನೆ ನಮ್ಮ ಜಾನುವಾರುಗಳನ್ನು ನಾವು ವಾತಾವರಣದ ಏರುಪೇರುಗಳಿಗೆ ಸಾಕಷ್ಟು ಅವು ಎಕ್ಸ್ಪೋಸ್ ಆಗೋದ್ರಿಂದ ಆ ವಾತಾವರಣದಲ್ಲಿ ಆಗ್ತಕ್ಕಂಥ ಕೆಲವು ಬದಲಾವಣೆಗಳಿಂದ ಕೂಡ ಇವುಗಳ ಮೇಲೆ ಸಾಕಷ್ಟು ಕಾಯಿಲೆಗಳು ಉಂಟಾಗ್ತವೆ. ಸಾಕಷ್ಟು ಕಾಯಿಲೆಗಳು ಬರ್ತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ಗಮನಿಸಬಹುದು. ಅಂದ್ರೆ ಮನುಷ್ಯರಿಗೆ ಹೋಲಿಸಿದ್ರೆ ಜಾನುವಾರುಗಳಲ್ಲಿ ರೋಗೋದ್ರೇಕಗಳ ಹಾವಳಿ ಹೆಚ್ಚು ಅಂತ ಹೇಳ್ತೀವಿ. ರೋಗೋದ್ರೇಕ ಅಂತಂದ್ರೆ ಈಗ ನೋಡಿ, ಯಾವುದೇ ಒಂದು ಟೈಫಾಯ್ಡ್ ಇರಬಹುದು ಅಥವಾ ಡೆಂಗೆ ಫೀವರ್ ಇರಬಹುದು, ಒಂದು ದಿನದಲ್ಲಿ ಒಬ್ಬರಿಗೆ ಅಥವಾ ಇಬ್ಬರಿಗೆ, ನಾವು ಹಾಸನ ಜಿಲ್ಲೆನೇ ತಗೊಳ್ಳೋಣ, ಎಲ್ಲ 3-4 ಕೇಸ್ಗಳು ಇತ್ತಂದ್ರೆ ಅದು ನಾರ್ಮಲ್ ಲೆವೆಲ್. ಆದ್ರೆ ಸಡನ್ ಆಗಿ ಈಗ ಬೇಸಿಗೆ ಕಾಲದಲ್ಲಿ ಅಥವಾ ಮಳೆಗಾಲ ನಿಂತ ಮೇಲೆ ಒಂದು ಸಾಂಕ್ರಾಮಿಕ ರೋಗಗಳ ತೀವ್ರತೆ ಜಾಸ್ತಿ ಆಗುತ್ತೆ. ಒಂದಿನಕ್ಕೆ 50-60, ನಾಳೆ 100, ಈ ರೀತಿಯಾಗಿ ಕೇಸ್ಗಳು ಕಂಡು ಬರುತ್ತೆ. ಇದನ್ನ ನಾವು ರೋಗೋದ್ರೇಕಗಳು ಅಂತ ಹೇಳ್ತೀವಿ. ಅಂದ್ರೆ ಅಲ್ಪಾವಧಿಯಲ್ಲಿ ಜಾಸ್ತಿ ಜನರಿಗೆ ಸೋಂಕು, ಸ್ಥಳೀಯವಾಗಿ ಒಂದು ನಿರ್ದಿಷ್ಟ ಕಾಲದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ರೋಗದ ಒಂದು ತೀವ್ರತೆ ಕಾಣಿಸ್ಕೊಳ್ಳೋದಕ್ಕೆ ನಾವು ರೋಗೋದ್ರೇಕ ಅಂತ ಹೇಳ್ತೀವಿ. ಅಂತ ರೋಗಗಳು ನಮ್ಮ ಜಾನುವಾರುಗಳಲ್ಲಿ ಸಾಕಷ್ಟು ಇದಾವೆ. ಉದಾಹರಣೆಗೆ ಹೇಳೋದಾದ್ರೆ ಹಸುಗಳಲ್ಲಿ ಕಾಲ್ಬಾಯಿ ಜ್ವರ, ಹಾಗೇನೆ ಕುರಿಗಳಲ್ಲಿ ಕರುಳುಬೇನೆ, ಹಾಗೇನೆ ಚಪ್ಪೆ ರೋಗ, ನೆರಡಿ ರೋಗ, ಕಂದು ರೋಗ, ಕುರಿಗಳಲ್ಲಿ ಸಿಡುಬು ರೋಗ, PPR ಕಾಯಿಲೆ ಅಂತ ಹೇಳ್ತೀವಿ, ನೀಲಿ ನಾಲ್ಗೆ ಅಂತ ಹೇಳ್ತೀವಿ. ಈ ಎಲ್ಲಾ ಕಾಯಿಲೆಗಳು ಪ್ರತಿ ವರ್ಷ ಯಾವ್ದ್ಯಾವುದೋ ಕಾಲಘಟ್ಟದಲ್ಲಿ ಒಂದು ರೀತಿ ಔಟ್ ಬ್ರೇಕ್ ರೂಪದಲ್ಲಿ ಅಂದ್ರೆ ರೋಗೋದ್ರೇಕದ ರೂಪದಲ್ಲಿ ಕಾಣಿಸಿಕೊಂಡು ಸಾಕಷ್ಟು ಪ್ರಮಾಣದ ಸಾವು ನೋವುಗಳಿಗೆ ಕಾರಣ ಆಗುತ್ತವೆ. ತಾವು ಆರಂಭದಲ್ಲೇ ಒಂದು ಮಾತನ್ನು ಹೇಳಿದ್ರಿ, ಈ ಪಶುಸಂಗೋಪನೆ ಅನ್ನುವಂಥದ್ದು ಏನಿದೆಯೋ ನಮ್ಮ GDPಗೆ ವ್ಯಾಪಕವಾದಂತಹ ಗಣನೀಯವಾದಂತಹ ಒಂದು ಕೊಡುಗೆಯನ್ನ ನೀಡ್ತಾ ಇದೆ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಈ ತರಹದ ರೋಗೋದ್ರೇಕ ಸ್ಥಿತಿಗಳಿಂದ ಸಾಕಷ್ಟು ಆರ್ಥಿಕವಾಗಿ ಹಾನಿ ಸಂಭವಿಸುತ್ತೆ ಅಲ್ವಾ? ಖಂಡಿತವಾಗ್ಲೂ ಹಾನಿ ಆಗುತ್ತೆ. ಈ ಹಾನಿಯನ್ನು ನಾವು 3 ರೀತಿಯಲ್ಲಿ ವಿಂಗಡಣೆ ಮಾಡಬಹುದು. ಒಂದು, ರೈತರಿಗೆ ನೇರವಾಗಿ ತಗಲ್ತಕ್ಕಂಥ ಹಾನಿ, ನಮ್ಮ ರಾಜ್ಯ ಮಟ್ಟದಲ್ಲಿ ಆಗ್ತಕ್ಕಂಥ ಹಾನಿ, ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಆಗ್ತಕ್ಕಂಥ ಹಾನಿ ಅನ್ಬಿಟ್ಟು ನಾವು 3 ಹಂತದಲ್ಲಿ ನಾವು ಹಾನಿಯನ್ನ ವಿಶ್ಲೇಷಣೆ ಮಾಡಬಹುದು. ವಿಶೇಷವಾಗಿ ರೈತನಿಗೆ, ಅವನು ಸಾಕಿರ್ತಕ್ಕಂಥ ಅವನಿಗೆ ತುಂಬಾ ಪ್ರೀತಿ ಪಾತ್ರವಾದಂಥ ಜಾನುವಾರುಗಳಿಗೆ ಉಂಟಾಗ್ತಕ್ಕಂಥ ಸಾವು ನೋವಿನಿಂದಾಗಿ ಡೈರೆಕ್ಟ್ ಆಗಿ ಅವನಿಗೆ ಒಂದಷ್ಟು ಲಾಸ್ ಅಂತ ಆಗುತ್ತೆ, ನಷ್ಟ ಆಗುತ್ತೆ. ಆ ಒಂದು ಮಾನವ ಸಂಪನ್ಮೂಲ ಅನ್ನೋ ರೀತಿಯಲ್ಲಿ ನಾವು ಜಾನುವಾರುಗಳು ಕೂಡ ಅವನಿಗೆ ಸಂಪನ್ಮೂಲನೇ, ಅವು ನಷ್ಟ ಆಗೋದ್ರಿಂದ ಅವನಿಗೆ ನೇರವಾಗಿ ಹಾನಿ ಆಗ್ತದೆ. ಹಾಗೇನೆ ಆ ಸಂದರ್ಭದಲ್ಲಿ ಏನು ಸಾಕಷ್ಟು ಅವನು ಚಿಕಿತ್ಸೆಗಾಗಿ ಹಾಗೆ ಆ ರೋಗಗಳನ್ನು ತಡೆಗಟ್ಟಲಿಕ್ಕೆ ನಿಯಂತ್ರಣ ಕ್ರಮಗಳನ್ನು ಅವನು ತನ್ನ ಒಂದು ಫಾರ್ಮ್ ಲೆವೆಲಲ್ಲಿ ಅವನು ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು, ಆ ಕ್ರಮಗಳಿಗೆ ತಗಲ್ತಕ್ಕಂಥ ವೆಚ್ಚ ಕೂಡ ಜಾಸ್ತಿ ಇರ್ತದೆ. ಹಾಗೇನೆ ಮುಂದೆ ಆ ಕಾಯಿಲೆ ಬರದೇ ಇರೋ ರೀತಿಯಲ್ಲಿ ಸುಮಾರು ಕ್ರಮಗಳನ್ನು ಅವನು ಕೈಗೊಳ್ಳಬೇಕಾಗ್ತದೆ. ಇದೆಲ್ಲದಕ್ಕೂ ಕೂಡ ಸಾಕಷ್ಟು ನಷ್ಟ ಅವನಿಗೆ, ರೈತನಿಗೆ ಅವನ ಹಂತದಲ್ಲಿ ಆಗುತ್ತೆ. ಒಬ್ಬ ರೈತನಿಗೆ ಇಷ್ಟೆಲ್ಲ ಲಾಸ್ ಆಗ್ಬೋದು ಅಂತಂದ್ರೆ ನೀವು ಲೆಕ್ಕ ಹಾಕ್ಬೋದು, ನಮ್ಮ ನಾಡಿನಲ್ಲಿರ್ತಕ್ಕಂಥ ಲಕ್ಷಾಂತರ ರೈತರ ಒಂದು ಕ್ಷೇತ್ರಗಳಲ್ಲಿ ಏನು ಈ ರೀತಿಯ ರೋಗೋದ್ರೇಕಗಳು ಸಂಭವಿಸ್ತು ಅಂತಂದ್ರೆ ನಮ್ಮ ರಾಜ್ಯಕ್ಕೆ ಆಗ್ತಕ್ಕಂಥ ಹಾನಿಯನ್ನು, ಅದೇ ರೀತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಗ್ತಕ್ಕಂಥ ಹಾನಿಯನ್ನು ನಾವು ಇವನು ಊಹೆ ಕೂಡ ಮಾಡ್ಕೊಳ್ಲಿಕ್ಕೆ ಆಗಲ್ಲ. 1,000,000,000,000 ನಷ್ಟ ಈ ಕಾಯಿಲೆಗಳಿಂದ ಸಂಭವಿಸ್ತಾ ಇದೆ ಅಂತಾನೆ ಹೇಳಬಹುದು. ಹಾಗಿದ್ರೆ ಜಾನುವಾರು ರೋಗಗಳ ಮತ್ತು ರೋಗೋದ್ರೇಕಗಳ ತಡೆಗಟ್ಟುವಿಕೆಗೆ, ಹತೋಟಿ ಮತ್ತು ನಿಯಂತ್ರಣಕ್ಕೆ ಯಾವ ರೀತಿಯ ಕ್ರಮಗಳನ್ನು ನಮ್ಮ ಕೃಷಿಕರು ಅನುಸರಿಸಬೇಕು? ಇಂಗ್ಲಿಷ್ನಲ್ಲಿ ಒಂದು ಗಾದೆನೇ ಇದೆ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ಬಿಟ್ಟು. ಅಂತಂದ್ರೆ ಈ ರೋಗೋದ್ರೇಕಗಳು ಕಾಣಿಸ್ಕೊಂಡಾಗ ಅಥವಾ ರೋಗ ಬಂದಾಗ ನಾವು ಒದ್ದಾಡೋದಕ್ಕಿಂತ ರೋಗ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟತಕ್ಕಂಥದ್ದು ಬಹಳ ಜಾಣತನ ಆಗುತ್ತೆ. ಹಾಗೇನೆ ನಾವು ನಮ್ಮ ಸಂಕಷ್ಟಗಳನ್ನು ದೂರ ಮಾಡಲಿಕ್ಕೆ ಇರತಕ್ಕಂಥ ಒಂದು ಉಪಾಯ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ನಾನು ಹೇಳಿದೆ, ಇತ್ತೀಚಿನ ದಿನಗಳಲ್ಲಿ ಒಳ್ಳೊಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಹಲವಾರು ಉದ್ಯಮಿಗಳು ಪಶುಪಾಲನಾ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅವರೆಲ್ಲರೂ ನಮ್ಮ ಫಾರಂ ಇಷ್ಟು ಚೆನ್ನಾಗಿರಬೇಕು, ತುಂಬ ವ್ಯವಸ್ಥಿತವಾದಂಥ ಒಂದು ಶೆಡ್ಗಳನ್ನು ನಾವು ನಿರ್ಮಾಣ ಮಾಡಬೇಕು, ಹಾಗೆಯೇ ಒಳ್ಳೆ ಬ್ರೀಡನ್ನು ನಾವು ಬೇರೆ ಬೇರೆ ಪ್ರದೇಶದಿಂದ ಆದರೂ ಕೂಡ ಒಳ್ಳೆ ತಳಿಯ ಹಸುಗಳನ್ನು ತಂದು ಸಾಕಬೇಕು, ನಾವು ಅದಕ್ಕೆ ಒಳ್ಳೆ ಆಹಾರವನ್ನು ಕೊಡಬೇಕು, ಪೋಷಣೆ ಕೊಡಬೇಕು, ಈ ರೀತಿಯಾಗಿ ತುಂಬ ತಲೆ ಕೆಡಿಸ್ಕೊಳ್ತಾರೆ ಹೊರತು ಹಲವಾರು ಜನ ಇವುಗಳಿಗೆ ಏನು ಕಾಯಿಲೆ ಬರ್ಬೋದು, ಈ ಕಾಯಿಲೆಗಳು ಬರದೇ ಇರೋ ರೀತಿಯಲ್ಲಿ ನಾವು ಏನು ತಡೆಗಟ್ಟಬೇಕು, ಯಾವ ರೀತಿಯ ಲಸಿಕೆಗಳನ್ನು ಹಾಕಬೇಕು, ಇಂಥ ಕೆಲವು ವಿಚಾರಗಳಿಗೆ ತುಂಬ ಜನ ಗಮನ ಕೊಡೋದಿಲ್ಲ. ಇದು ನಮ್ಮ ರೈತರು ಮಾಡ್ತಕ್ಕಂಥ ಒಂದು ಅವರೇನು ಅವರೊಂದು ಪ್ಲಾನಿಂಗ್ನಲ್ಲಿರ್ತಕ್ಕಂಥ ಒಂದು ಲೋಪ ಅಂತ ನಾನು ಹೇಳ್ಬೋದು. ಹಾಗೆಯೇ ಏನು ಜಾನುವಾರುಗಳು ಏನಿದಾವೆ, ಆ ಜಾನುವಾರುಗಳು ನಾನು ಮುಂಚೆನೆ ಹೇಳಿದೆ ಅವು ನಮ್ಮ ಮನುಷ್ಯರ ಹಾಗೇನೆ ರಕ್ತ ಮಾಂಸಗಳಿಂದ ಮಾಡಲ್ಪಟ್ಟ ಜೀವಿಗಳು. ನಮಗೆ ಹೇಗೆ ಜೀವಿಸಲಿಕ್ಕೆ ಹಕ್ಕಿದೆಯೋ, ಜೀವಿಸಲಿಕ್ಕೆ ಅಂತಂದ್ರೆ ಆರೋಗ್ಯವಂತವಾಗಿ ಜೀವಿಸಲಿಕ್ಕೆ ನಮಗೆ ಎಷ್ಟು ಹಕ್ಕಿದೆಯೋ ನಮ್ಮ ಪ್ರಾಣಿಗಳಿಗೂ ಕೂಡ ಅಷ್ಟೇ ಹಕ್ಕಿದೆ. ಹಾಗಾಗಿ ಅವುಗಳ ಜೀವಿತಾವಧಿಯಲ್ಲಿ ಅವು ಇರೋವಷ್ಟು ಕಾಲ ಅವಕ್ಕೆ ಆರೋಗ್ಯವಂತವಾಗಿ ಜೀವನ ನಡೆಸಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡೋದು ಪ್ರತಿಯೊಬ್ಬ ರೈತನ ಅಥವಾ ಪಶುಪಾಲಕನ ಆದ್ಯ ಕರ್ತವ್ಯ ಅಂತಲೇ ನಾನು ಹೇಳ್ತೀನಿ. ಹಾಗಾಗಿ ಒಬ್ಬ ರೈತ ಅಥವಾ ಒಬ್ಬ ಜಾನುವಾರು ಮಾಲೀಕ ಅವನೇನು ತನ್ನ ಫಾರ್ಮ್ ಅನ್ನ ಅಥವಾ ಒಂದು ಜಾನುವಾರು ಕ್ಷೇತ್ರವನ್ನು ಅವನು ಹುಟ್ಟಾಕಿದ್ದಾನೆ, ಅಲ್ಲಿ ರೋಗಗಳ ಹಾವಳಿಯನ್ನು ತಪ್ಪಿಸ್ಲಿಕ್ಕೆ ಕೆಲವೊಂದು ಸೂತ್ರಗಳನ್ನು, ಸರಳ ಸೂತ್ರಗಳನ್ನು ಅವನು ಪಾಲಿಸಲೇಬೇಕಾಗ್ತದೆ. ಸುಖ ಸಂಸಾರಕ್ಕೆ 12 ಸೂತ್ರಗಳು ಅಂತೇನು ಗಾದೆ ಹೇಳ್ತಾರೆ, ಹಾಗೇನೆ ನಾನು ಈ ಒಂದು ಸುಧಾರಿತ ಪಶುಪಾಲನೆಗೆ ಅಥವಾ ರೋಗ ಮುಕ್ತ ಪಶುಪಾಲನೆಗೆ 12 ಸೂತ್ರಗಳು ಅಂತ ನಾನು ಕರೀಲಿಕ್ಕೆ ಇಷ್ಟಪಡ್ತೇನೆ. ಆ ಸೂತ್ರಗಳನ್ನು ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ, ಒಂದ್ಸಲ ಕೇಳಿಸ್ಕೊಡಿ. ಈ 12 ಸೂತ್ರಗಳು ಯಾವುದಪ್ಪ ಅಂತಂದ್ರೆ, ಮೊದಲನೇದು, ಜಾನುವಾರು ಕ್ಷೇತ್ರಗಳಲ್ಲಿ ಸ್ವಚ್ಛತೆಗೆ ಪ್ರಥಮ ಆದ್ಯತೆ ನೀಡಿ, ತನ್ಮೂಲಕ ಪರಿಸರ ಮೂಲದ ರೋಗಾಣುಗಳನ್ನು ನಿಯಂತ್ರಣದಲ್ಲಿಡಿ. ಎರಡನೇ ಸೂತ್ರ, ಜಾನುವಾರುಗಳಲ್ಲಿ ಒಳಪರಾವಲಂಬಿ ಜೀವಿಗಳಾದ ಜಂತುಹುಳು, ಲಾಡಿಹುಳು, ಚಪ್ಪಟೆ ಹುಳು ಮುಂತಾದವುಗಳ ನಿಯಂತ್ರಣಕ್ಕೆ ಸೂಕ್ತ ಕಾರ್ಯಕ್ರಮ ಹಮ್ಮಿಕೊಳ್ಳಿ. ಮೂರನೇದು, ಜಾನುವಾರುಗಳಲ್ಲಿ ಹೊರಪರಾವಲಂಬಿ ಜೀವಿಗಳಾದ ಹುಣ್ಣೆ, ಚಿಗಟ, ಹೇನು, ಸೊಳ್ಳೆ ಇತ್ಯಾದಿಗಳ ನಿಯಂತ್ರಣಕ್ಕೆ ಸೂಕ್ತ ಕ್ರಮಗಳನ್ನು ಹಾಕಿಕೊಳ್ಳಿ. ಸೂತ್ರ ನಾಲ್ಕು, ಜಾನುವಾರು ಕ್ಷೇತ್ರಗಳಲ್ಲಿ ಅಗತ್ಯ ಜೈವಿಕ ಸುರಕ್ಷಾ ಕ್ರಮಗಳನ್ನು ಅಳವಡಿಸಿಕೊಳ್ಳಿ. ಸೂತ್ರ ಐದು, ನಿಮ್ಮ ಜಾನುವಾರು ಹಿಂಡಿಗೆ ಯಾವುದೇ ಹೊಸ ರಾಸನ್ನು ಸೇರಿಸುವ ಮುನ್ನ ಸೂಕ್ತ ಮುನ್ನೆಚ್ಚರಿಕೆ ಹಾಗೂ ಕ್ವಾರಂಟೈನ್ ಕ್ರಮಗಳನ್ನು ಅನುಸರಿಸಿ. ಸೂತ್ರ ಆರು, ಯಾವುದೇ ರೋಗ ಲಕ್ಷಣಗಳು ಹಿಂಡಿನ ಯಾವುದೇ ರಾಸುವಿನಲ್ಲಿ ಕಾಣಿಸಿಕೊಂಡಾಗ ಉದಾಸೀನ ತೋರದೆ ಅತ್ಯಂತ ಕ್ಷಿಪ್ರವಾಗಿ ಅಗತ್ಯ ನಿಯಂತ್ರಣಾ ಕ್ರಮಗಳನ್ನು ಕೈಗೊಳ್ಳಿ. ಸೂತ್ರ ಏಳು, ಯಾವುದೇ ರೋಗಪೀಡಿತ ರಾಸನ್ನು ಹಿಂಡಿನಿಂದ ಪ್ರತ್ಯೇಕಿಸಿ ಸೂಕ್ತ ರೋಗಪತ್ತೆ ಹಾಗೂ ಚಿಕಿತ್ಸೆಯನ್ನು ಅನುಸರಿಸಿ ಐಸೋಲೇಷನ್ ಕ್ರಮಗಳು. ಸೂತ್ರ ಎಂಟು, ರೋಗದಿಂದ ಮರಣ ಹೊಂದುವ ರಾಸುಗಳಿಗೆ ತಜ್ಞರಿಂದ ಮರಣೋತ್ತರ ಪರೀಕ್ಷೆ ಮಾಡಿಸಿ ಹಾಗೂ ಮೃತದೇಹಗಳನ್ನು ಶಿಫಾರಸ್ಸು ಮಾಡಲಾದ ಪದ್ಧತಿಗಳಲ್ಲಿ ಸೂಕ್ತವಾಗಿ ವಿಲೇವಾರಿ ಮಾಡಿ. ಸೂತ್ರ ಒಂಬತ್ತು, ಶಿಫಾರಸ್ಸು ಮಾಡಲಾದ ಸೂಕ್ತ ಲಸಿಕಾ ಕಾರ್ಯಕ್ರಮವನ್ನು ಪಶುವೈದ್ಯರ ಮಾರ್ಗದರ್ಶನದಲ್ಲಿ ಹಮ್ಮಿಕೊಳ್ಳಿ. ಸೂತ್ರ ಹತ್ತು, ಪ್ರಮುಖ ರೋಗಗಳಾದ ಕೆಚ್ಚಲುಬಾವು, ಕಂದುರೋಗ, ಕ್ಷಯರೋಗ ಮುಂತಾದ ರೋಗಗಳಿಗೆ ನಿಯಮಿತವಾಗಿ ಅಂದರೆ ವರ್ಷದಲ್ಲಿ ಕಾಲಕಾಲಕ್ಕೆ ತಪಾಸಣೆ ಮಾಡಿಸಿ ಸೂಕ್ತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಿರಿ. ಸೂತ್ರ ಹನ್ನೊಂದು, ತಜ್ಞ ಪಶುವೈದ್ಯರೊಂದಿಗೆ ಸದಾ ಸಂಪರ್ಕದಲ್ಲಿರಿ ಹಾಗೂ ಅವರ ಮಾರ್ಗದರ್ಶನಗಳನ್ನು ತಪ್ಪದೆ ಪಾಲಿಸಿರಿ. ಸೂತ್ರ ಹನ್ನೆರಡು, ನಿಮ್ಮ ಎಲ್ಲ ಜಾನುವಾರುಗಳಿಗೆ ತಪ್ಪದೆ ಜಾನುವಾರು ವಿಮೆ ಮಾಡಿಸಿ ಹಾಗೂ ಸಂಕಷ್ಟದಿಂದ ಪಾರಾಗಿ. ಇವು 12 ಸೂತ್ರಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ರೋಗ ನಮ್ಮ ಜಾನುವಾರುಗಳನ್ನು ಬಾಧಿಸಬಾರದು ಅಂತ ಹೇಳಿದರೆ ಈ 12 ಸೂತ್ರಗಳನ್ನು ನಮ್ಮ ಕೃಷಿಕರು ಪಾಲನೆಯನ್ನು ಮಾಡಬೇಕಾಗುತ್ತೆ. 12 ಸೂತ್ರಗಳನ್ನು ತಾವು ಹೇಳಿದ್ರಿ. ಮೊದಲನೇ ಸೂತ್ರ, ಸ್ವಚ್ಛತೆಗೆ ಹೆಚ್ಚು ಆದ್ಯತೆಯನ್ನು ನೀಡಿ ಅನ್ನುವಂಥದ್ದು. ಜಾನುವಾರು ಕ್ಷೇತ್ರಗಳಲ್ಲಿ ಸ್ವಚ್ಛತೆಗೆ ಪ್ರಥಮ ಆದ್ಯತೆಯನ್ನು ನೀಡಿ ಈ ಮೂಲಕ ಪರಿಸರ ಮೂಲದ ರೋಗಾಣುಗಳನ್ನು ನಿಯಂತ್ರಣದಲ್ಲಿ ಇಡಬೇಕು ಅನ್ನುವಂಥದ್ದು. ಇದನ್ನು ಒಂದಷ್ಟು ವಿವರಿಸಿ ಹೇಳಿ, ಹೇಗೆ ಇದನ್ನು ಮಾಡುವಂಥದ್ದು? ಖಂಡಿತವಾಗಿ ನೋಡಿ, ಸ್ವಚ್ಛತೆಯನ್ನು ನಾವು ಸ್ವಚ್ಛತೆಯೇ ದೇವರು ಅಂತ ಹೇಳ್ತೀವಿ. ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಹೇಳಿಬಿಟ್ಟು ನಮ್ಮ ಜಾನುವಾರು ಕ್ಷೇತ್ರಗಳ ಮಟ್ಟಿಗೆ ಹೇಳೋದಾದರೆ ಇದು ಅಕ್ಷರಶಃ ಸತ್ಯ. ನಾವು ಎಷ್ಟರ ಮಟ್ಟಿಗೆ ನಮ್ಮ ಕೊಟ್ಟಿಗೆಗಳನ್ನು, ನಮ್ಮ ಕೊಟ್ಟಿಗೆಯ ಪ್ರಾಂಗಣವನ್ನು, ಕೊಟ್ಟಿಗೆಯ ಪರಿಸರವನ್ನು ಎಷ್ಟು ಚೊಕ್ಕಟವಾಗಿ ಕ್ಲೀನಾಗಿ ಇಟ್ಕೊಳ್ತೀವೋ ಅಷ್ಟೂ ರೋಗ ರುಜಿನಿಗಳು ನಮ್ಮ ಜಾನುವಾರುಗಳಿಂದ ದೂರ ಇರ್ತವೆ. ಸೊ ಈ ರೀತಿಯಾಗಿ ನಾವು ಸ್ವಚ್ಛತೆಯನ್ನು ನಮ್ಮ ಜಾನುವಾರು ಕ್ಷೇತ್ರಗಳಲ್ಲಿ ಕಾಪಾಡಿಕೊಳ್ಬೇಕು. ಪ್ರತಿನಿತ್ಯ 2 ಬಾರಿ ಆದರೂ, ಬೆಳಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ, ಕೊಟ್ಟಿಗೆಯನ್ನು ಚೆನ್ನಾಗಿ ಗುಡಿಸಿ ಒಂದು ಫೆನೈಲ್ ಗಿನೈಲ್ ಹಾಕಿಬಿಟ್ಟು ತೊಳೆದು ಸ್ವಚ್ಛ ಮಾಡಬೇಕು. ಹಾಗೇನೆ ಸಗಣಿ ಗಂಜಲಗಳನ್ನು ಅಲ್ಲೇ ಶೇಖರಣೆ ಆಗಲಿಕ್ಕೆ, ಅಂದರೆ ಏನು ನಾವು ಜಾನುವಾರನ್ನು ಕಟ್ತೀವಿ ಆ ಶೆಡ್ನಲ್ಲಿ ಶೇಖರಣೆ ಆಗಲಿಕ್ಕೆ ಬಿಡಬಾರ್ದು. ಕಾಲಕಾಲಕ್ಕೆ ಅವನ್ನು ತೆಗೆದು ಒಂದು ಕಡೆ ಶೇಖರಣೆ ಮಾಡಬೇಕು. ನಿಮಗೆಲ್ಲರಿಗೂ ಗೊತ್ತಿದೆ, ಇವಾಗ ಸಗಣಿ ಹಾಗೂ ಗಂಜಲಕ್ಕೂ ಕೂಡ ವಿಶೇಷವಾದ ಬೆಲೆ ಬಂದಿದೆ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಅವುಗಳನ್ನ ಸೂಕ್ತ ರೀತಿಯಲ್ಲಿ ಶೇಖರಣೆ ಮಾಡೋದ್ರಿಂದ ಒಂದು ಹಂತದಲ್ಲಿ ನಾವು ರೋಗಗಳನ್ನು ತಪ್ಪಿಸ್ತೀವಿ, ಇನ್ನೊಂದರಲ್ಲಿ ನಾವು ಬೇಕಾದಂಥ ಲಾಭವನ್ನು ಕೂಡ ನಾವು ಗಳಿಸ್ಕೋಬಹುದು. ಹಾಗೆಯೇ ನಾವೇನು ಕೊಟ್ಟಿಗೆ ಕಟ್ತೀವಿ ಆ ಕೊಟ್ಟಿಗೆಗೆ ವಿಶೇಷವಾದ ಗಾಳಿ ಹಾಗೂ ಬೆಳಕಿನ ವ್ಯವಸ್ಥೆ ಇರಬೇಕು. ಸರಾಗವಾಗಿ ಗಾಳಿ ಆಡ್ತಾ ಇರಬೇಕು, ಸಾಕಷ್ಟು ಬೆಳಕು ಅಲ್ಲಿ ಎಲ್ಲ ಕಾಲದಲ್ಲೂ ಇರಬೇಕು. ಹಾಗೆಯೇ ಬಿಸಿಲಿನಿಂದ, ಮಳೆಯಿಂದ, ಚಳಿಯಿಂದ ರಕ್ಷಣೆ ನೀಡಿದರೆ ಸಾಕು. ಇನ್ನು ಒಂದು, ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಜಾನುವಾರುಗಳನ್ನು ನಮ್ಮ ಜಾನುವಾರು ಕ್ಷೇತ್ರಗಳಲ್ಲಿ ಕಟ್ತಕ್ಕಂಥದ್ದು. ಸಪೋಸ್ ಇವಾಗ ಒಂದು 10 ಅಡಿಗೆ 8 ಅಡಿ ಜಾಗ ಇದೆ ಅಂತ ಇಟ್ಕೊಳ್ಳಿ ಕೊಟ್ಟಿಗೆನಲ್ಲಿ, ಅಲ್ಲಿ ಮ್ಯಾಕ್ಸಿಮಮ್ ಅಂದರೆ 3-4 ಹಸುಗಳನ್ನು ಕಟ್ಬೋದು. ಅದರಲ್ಲಿ ನೀವು 5-6 ಹಸುಗಳನ್ನು ಕಟ್ಟಿದರೆ ಆ ಒಂದು ಸಾಂದ್ರತೆಯಿಂದಾಗಿನೇ ರೋಗಗಳು ಬರ್ತಕ್ಕಂಥ ಸಂಭವನೀಯತೆ ಇರುತ್ತದೆ. ಹಾಗಾಗಿ ಏನು ನಿಮ್ಮ ಕೊಟ್ಟಿಗೆಯ ಸಾಮರ್ಥ್ಯ ಇದೆ ಅದಕ್ಕೆ ತಕ್ಕನಾಗಿ ನೀವು ಹಸುಗಳನ್ನು ಅಥವಾ ಕುರಿ ಮೇಕೆಗಳನ್ನು ಕಟ್ಕೊಳ್ಳಿ. ಹಾಗೆಯೇ ಒಂದು ಪಕ್ಷ ಯಾವುದಾದ್ರೂ ರೋಗಗಳು ಕಾಣಿಸ್ಕೊಂಡ್ವು ಅಂತಂದರೆ, ಸೂಕ್ತವಾದ ಕ್ರಮಗಳನ್ನು ಕೈಗೊಳ್ಳಿ. ಅದರ ಬಗ್ಗೆ ಮುಂದೆ ಹೇಳ್ತೀನಿ. ರೋಗ ಬಂದಂಥ ಸಂದರ್ಭದಲ್ಲಿ ನಮ್ಮ ಕೊಟ್ಟಿಗೆಗಳನ್ನು ನಾವು ಒಂದು ಸೋಂಕು ನಿವಾರಕಗಳನ್ನು ಬಳಸಿ ತೊಳಿಬೇಕಾಗ್ತದೆ. ಸೋಂಕು ನಿವಾರಕ ಅಂದರೆ ಹೆಚ್ಚೇನು ಖರ್ಚು ಮಾಡಬೇಕಾದ ಅಗತ್ಯ ಇಲ್ಲ. ಏನು ಡಿಟರ್ಜೆಂಟ್ಗಳು ಅಂತ ಹೇಳ್ತೀವಿ ನಾವು, ಈ ಒಂದು ಸೋಪಿನ ಪುಡಿಗಳನ್ನು ಒಂದು ಬಕೆಟ್ ನೀರಿಗೆ ಒಂದು ಎರಡು ಚಮಚ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟಿಗೆನನ್ನು ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ನೀರು ಹಾಕಿ ತೊಳೆಯೋದ್ರ ಮುಖಾಂತರ. ಹಾಗೇನೆ ಕೆಲವೊಂದು ಏನು ಸೋಂಕು ನಿವಾರಕ ದ್ರಾವಣಗಳಂತಿದ್ದಾವೆ, ಅವನ್ನು ಬಳಸಿಬಿಟ್ಟು ಫಾರ್ಮಾಲ್ಡಿಹೈಡ್ ಅಂತ ಹೇಳ್ತಾರೆ, ಸೋಡಿಯಂ ಹೈಡ್ರಾಕ್ಸೈಡ್ ಹೇಳ್ತಾರೆ, ಇವಾಗೆಲ್ಲ ಸೋಡಿಯಂ ಹೈಪೋಕ್ಲೋರೈಡ್ ಸ್ಯಾನಿಟೈಸರ್ ಎಲ್ಲರಿಗೂ ಗೊತ್ತಿರೋದೇ ಇದೆ, ಅವನ್ನ ಬಳಸಿಬಿಟ್ಟು ಈ ಮೇವಿನ ಬಾನಿಗಳು ನೀರಿನ ತೊಟ್ಟಿ ಅದನ್ನೆಲ್ಲ ತೊಳೆದು ಒಣಗಿಸಿ ತದನಂತರ ಅದನ್ನು ಮತ್ತೆ ಉಪಯೋಗಕ್ಕೆ ಬಿಡಬೇಕಾಗ್ತದೆ. ಹಾಗೇನೆ ಪ್ರತಿ 6 ತಿಂಗಳು ವರ್ಷಕ್ಕೊಂದ್ಸಲ ನಿಮ್ಮ ಕೊಟ್ಟಿಗೆಯ ಗೋಡೆಗಳಿಗೆ ಮೇವಿನ ಬಾನಿಗಳಿಗೆ ನೀರಿನ ತೊಟ್ಟಿಗಳಿಗೆ ನಾವು ಸುಣ್ಣ ಬಳಸೋದು ಒಂದು ಒಳ್ಳೆಯ ಕ್ರಮ ಆಗಿದೆ. ಇವಿಷ್ಟು ಕ್ರಮಗಳನ್ನು ನಾವು ಕೊಟ್ಟಿಗೆಯ ಕ್ಲೀನ್ಲಿನೆಸ್ ಅಥವಾ ಸ್ವಚ್ಛತೆಯ ಬಗ್ಗೆ ನಾವು ಅನುಸರಿಸೋದು ಬಹಳ ಒಳ್ಳೆಯದು. ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ಕ್ರಮಗಳನ್ನು ನಮ್ಮ ಕೃಷಿಕರು ಕೈಗೊಳ್ಳಬೇಕು, ಆವಾಗ ಸ್ವಚ್ಛತೆ ಅನ್ನುವಂಥದ್ದು ನೆಲೆಸುತ್ತೆ. ಈ ಮೂಲಕ ಏನು ರೋಗ ರುಜಿನಗಳು ಬರುತ್ತೋ ಅದನ್ನು ನಾವು ತಡೆಗಟ್ಟುವಲ್ಲಿ ಯಶಸ್ವಿಯಾಗಬಹುದು. ಖಂಡಿತ, ನಾವು ಸ್ವಚ್ಛತೆಯಿಂದನೇ ಬಹುತೇಕ 50% ರೋಗಗಳನ್ನು ನಾವು ತಪ್ಪಿಸಬಹುದು ಅಂದ್ರೆ ಖಂಡಿತ ಅದೇನು ಅತಿಶಯೋಕ್ತಿ ಅಲ್ಲ. ಎರಡನೇ ಸೂತ್ರವನ್ನ ತಾವು ಹೇಳ್ತಾ, ಈ ಜಾನುವಾರುಗಳಲ್ಲಿ ಒಳಪರಾವಲಂಬಿ ಜೀವಿಗಳಾದಂತಹ ಜಂತುಹುಳು, ಲಾಡಿಹುಳು, ಚಪ್ಪಟೆ ಹುಳು ಮುಂತಾದವುಗಳ ನಿಯಂತ್ರಣಕ್ಕೆ ಸೂಕ್ತ ಕ್ರಮವನ್ನು ಹಾಕಿಕೊಳ್ಬೇಕು ಅನ್ನುವಂಥದ್ದನ್ನ ಹೇಳಿದ್ರಿ. ಈ ಜಂತುಹುಳು, ಲಾಡಿಹುಳು, ಚಪ್ಪಟೆ ಹುಳು ಹೇಗೆ ನಮ್ಮ ಜಾನುವಾರುಗಳ ಶರೀರವನ್ನು ಸೇರುತ್ತೆ, ಅವುಗಳನ್ನು ಹೇಗೆ ನಾವು ನಿಯಂತ್ರಣ ಮಾಡ್ತಕ್ಕಂಥದ್ದು? ನಾನು ಮೊದಲೇ ಹೇಳಿದಾಗೆ ನಮ್ಮ ಜಾನುವಾರುಗಳಿಗೆ ಆಹಾರ ಹಾಗೂ ನೀರಿನ ಮೂಲ ಬಹುತೇಕ ಒಂದೇ ಆಗಿರೋದ್ರಿಂದ ಆ ನೀರು ಮತ್ತು ಆಹಾರದಿಂದನೇ ಈ ಜಂತುಹುಳು, ಲಾಡಿಹುಳು, ಚಪ್ಪಟೆ ಹುಳುಗಳ ಮೊಟ್ಟೆ ಹಾಗೂ ಲಾರ್ವೆಗಳು ಪ್ರಾಣಿಗಳ ದೇಹವನ್ನು ಸೇರಿಕೊಂಡು ಅವುಗಳಲ್ಲಿ ಈ ಜಂತುಹುಳುಗಳ ಬಾಧೆಯನ್ನು ಉಂಟು ಮಾಡ್ತವೆ. ಈ ಪರಾವಲಂಬಿ ಜೀವಿಗಳು ಎರಡು ರೀತಿಯಾಗಿ ನಮ್ಮ ಜಾನುವಾರುಗಳಿಗೆ ಹಾನಿ ಉಂಟು ಮಾಡ್ತವೆ. ಮೊದಲನೇದು, ಜಾನುವಾರುಗಳು ತಿಂದಂಥ ಆಹಾರದ ಬಹುಪಾಲನ್ನು ಅವೇ ಭಕ್ಷಣೆ ಮಾಡಿಬಿಟ್ಟು ಜಾನುವಾರುಗಳಲ್ಲಿ ಒಂದು ಏನು ಪೋಷಕಾಂಶಗಳ ಕೊರತೆಯನ್ನು ಉಂಟು ಮಾಡ್ತವೆ, ಅದು ಒಂದನೇದು. ಎರಡನೇದು, ಕೆಲವೊಂದು ರೋಗಗಳನ್ನು ಕೂಡ ಹರಡಲಿಕ್ಕೆ ಅವು ಕಾರಣ ಆಗ್ತವೆ. ಇನ್ನೂ ಒಂದು ಬಹಳ ಇಂಪಾರ್ಟೆಂಟ್ ಅಂದರೆ ಕೆಲವು ಜಂತುಹುಳುಗಳು ಕರುಳು ಅಥವಾ ಹೊಟ್ಟೆಯ ಹಲವಾರು ಭಾಗಗಳಲ್ಲಿ ಅಂಟ್ಕೊಂಡ್ಬಿಟ್ಟು ರಕ್ತವನ್ನು ಹೀರೋದ್ರ ಮುಖಾಂತರ ರಕ್ತಹೀನತೆಯನ್ನು ಕೂಡ ಉಂಟು ಮಾಡಬಹುದು. ಸೊ ಈ ಎಲ್ಲ ರೀತಿಯಲ್ಲಿ ಜಂತುಹುಳುಗಳು ಮತ್ತಿತರ ಒಳಪರಾವಲಂಬಿ ಜೀವಿಗಳು ಜಾನುವಾರುಗಳಿಗೆ ತೊಂದರೆಯನ್ನು ಕೊಡೋದ್ರಿಂದ ನಾವು ಸಾಕಷ್ಟು ಕೇರ್ಫುಲ್ ಆಗಿರಬೇಕಾಗ್ತದೆ. ಆಗಾಗ ಜಂತುನಾಶಕ ಔಷಧಿಗಳನ್ನು ಪಶುವೈದ್ಯರ ಮಾರ್ಗದರ್ಶನದಲ್ಲಿ, ನಾನು ಇದನ್ನು ಅಂಡರ್ಲೈನ್ ಮಾಡ್ತೀನಿ, ಪಶುವೈದ್ಯರ ಮಾರ್ಗದರ್ಶನದಲ್ಲಿ ನಾವು ಕೊಡಬೇಕಾಗ್ತದೆ. ಅವ್ರು ಎಷ್ಟು ಪ್ರಮಾಣದಲ್ಲಿ ಹೇಳ್ತಾರೋ ಅಷ್ಟು ಪ್ರಮಾಣದಲ್ಲಿ ಯಾವುದನ್ನು ಹೇಳ್ತಾರೋ ಅದನ್ನು ಮಾತ್ರ ನೀಡಬೇಕು. ಖಂಡಿತ. ಏನಾಗ್ತಾ ಇದೆ ಅಂತಂದ್ರೆ, ಇವಾಗೆಲ್ಲ ಕುರಿ ಸಾಕಾಣಿಕೆದಾರರಿರ್ಬೋದು ಅಥವಾ ದೊಡ್ಡ ದೊಡ್ಡ ಡೈರಿ ಫಾರ್ಮ್ ಇಟ್ಟವರು ಕೂಡ ನೇರವಾಗಿ ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ಅವ್ರ ಹತ್ರ ಕೇಳಿಕೊಂಡು ಜಂತುನಾಶಕ ಔಷಧಿಯನ್ನು ತಗೊಂಡೋಗಿ ಹಾಕ್ಬಿಡ್ತಾರೆ ಹಸುಗಳಿಗೆ. ಅವರು ಒಂದು ಡೋಸೇಜ್ ಅನ್ನು ಕೂಡ ಅವರು ಅನುಸರಿಸೋದಿಲ್ಲ. ಹಾಗೇನೆ ಒಂದು ಸಲದಿಂದ ಇನ್ನೊಂದು ಸಲಕ್ಕೆ, ಅಂದರೆ ಇವತ್ತು ನಾವು ಒಂದು ಜಂತುನಾಶಕವನ್ನು ಹಾಕಿದ್ದೀವಿ, 3 ತಿಂಗಳು ಅಥವಾ 6 ತಿಂಗಳು ಬಿಟ್ಟು ಮತ್ತೆ ಹಾಕುವಾಗ ಅದೇ ಜಂತುನಾಶಕವನ್ನು ನಾವು ಹಾಕಬಾರ್ದು, ಬದಲಾವಣೆ ಮಾಡಬೇಕಾಗತ್ತೆ. ಈ ರೀತಿ ಒಂದೇ ರೀತಿಯ ಜಂತುನಾಶಕವನ್ನು ಅಥವಾ ಡೋಸೇಜನ್ನು ನಾವು ಮೇಂಟೈನ್ ಮಾಡದೆ ಹಾಕದೆ ಇರೋದ್ರಿಂದ ಏನಾಗ್ತಾ ಇದೆ, ಆಂಥೆಲ್ಮೆಂಟಿಕ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಅಂದರೆ ಬಹುತೇಕ ಜಂತುನಾಶಕ ಔಷಧಿಗಳಿಗೆ ನಮ್ಮ ಜಾನುವಾರುಗಳು ಅಥವಾ ಜಾನುವಾರುಗಳ ದೇಹದಲ್ಲಿರ್ತಕ್ಕಂಥ ಪರೋಪಜೀವಿಗಳು ಒಂದು ರೆಸಿಸ್ಟೆನ್ಸ್ನ ನಿರೋಧಕತೆಯನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದಾವೆ ಈಗಾಗಲೇ. ಸೊ ಈ ಔಷಧಿಗಳು ಯಾವುದೇ ರೀತಿಯಲ್ಲಿ ಪರಿಣಾಮವನ್ನು ಬೀರ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಪಶುವೈದ್ಯರನ್ನು ಭೇಟಿ ಮಾಡಬೇಕು, ನಿಮ್ಮ ರಾಸುಗಳ ಸಗಣಿಯನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಬೇಕು. ಯಾವ ಜಂತುಹುಳುವಿನ ಮೊಟ್ಟೆ ಆ ಪರೀಕ್ಷೆ ಸಂದರ್ಭದಲ್ಲಿ ಸಿಗುತ್ತೋ ಅದರ ವಿರುದ್ಧ ಮಾತ್ರ ಔಷಧಿಯನ್ನು ನೀಡಬೇಕು. ಈ ಕ್ರಮವನ್ನು ಅನುಸರಿಸಬೇಕು. ಹಾಗೇನೆ ನಮ್ಮ ಜಾನುವಾರು ಕ್ಷೇತ್ರಗಳಲ್ಲಿ ಏನು ಒಂದು ಮೇವಿನ ಬಣವೆ ಇರುತ್ತೆ, ಹಾಗೇನೆ ತಿಪ್ಪೆಗುಂಡಿ ಇರುತ್ತೆ, ಅಲ್ಲೆಲ್ಲಾನು ಕೂಡ ನಾವು ಕೆಲವೊಂದು ಕ್ರಮಗಳನ್ನು ಅನುಸರಿಸಿ ಈ ಲಾರ್ವೆಗಳು ಮೊಟ್ಟೆಗಳು ಸೇರದೆ ಇರೋ ರೀತಿಯಲ್ಲಿ ಕೂಡ ನಾವು ನೋಡ್ಕೋಬೇಕಾಗ್ತದೆ. ಹಾಗೇನೆ ಕುಡಿಯೋ ನೀರಿನಲ್ಲಿ, ಹಾಗೇನೆ ಆಹಾರದಲ್ಲಿ ಈ ಮೊಟ್ಟೆಗಳು ಲಾರ್ವೆಗಳು ಸೇರದೇ ಇರೋ ರೀತಿಗಳನ್ನ ಕೂಡ ನಾವು ಸಾಕಷ್ಟು ಕ್ರಮಗಳನ್ನ ವಹಿಸಬೇಕಾಗ್ತದೆ. ನಾವು ರೋಗ ರಜನ ಅಂದ ತಕ್ಷಣ ಕೇವಲ ಕೊಟ್ಟಿಗೆಗೆ ಮಾತ್ರ ಸೀಮಿತ ಆಗ್ತೀವಿ, ನಾವು ಜಾನುವಾರುಗಳಿಗೆ ಮಾತ್ರ ಸೀಮಿತ ಆಗ್ತೀವಿ. ಅದಷ್ಟೇ ಅಲ್ಲ, ನಾವು ಎಲ್ಲಿ ಗುಡ್ಡೆ ಹಾಕಿರ್ತೀವೋ ಅಥವಾ ನಾವು ಬಣವೆಯನ್ನು ಹಾಕೊಂಡಿರ್ತೀವೋ ಹುಲ್ಲು, ಅದು ಕೂಡ ಬಹಳ ಮುಖ್ಯ. ಅಲ್ಲಿಯೂ ಕೂಡ ಜಂತುಗಳ ಮೊಟ್ಟೆ ಮತ್ತೆ ಲಾರ್ವಾ ಇತ್ಯಾದಿಗಳನ್ನ ಸೂಕ್ತವಾಗಿ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂಥದ್ದು. ಇನ್ನು ಮೂರನೇ ಸೂತ್ರ, ಜಾನುವಾರುಗಳಲ್ಲಿ ಹೊರ ಪರಾವಲಂಬಿ ಜೀವಿಗಳಾದ ಉಣ್ಣೆ, ಚಿಗಟ, ಹೇನು, ಸೊಳ್ಳೆ ಇವುಗಳ ನಿಯಂತ್ರಣಕ್ಕೆ ಕ್ರಮವನ್ನು ವಹಿಸಿ ಅನ್ನುವಂಥದ್ದು. ಇದನ್ನು ಹೇಗೆ ಮಾಡುವಂಥದ್ದು? ಬಹುಶಃ ಪ್ರತಿಯೊಬ್ಬ ಪಶುವೈದ್ಯನ ಅನುಭವಕ್ಕೂ ಇದು ಬಂದಿರುತ್ತೆ. ಯಾವುದೇ ರೈತ ಆಸ್ಪತ್ರೆಗೆ ಬಂದ ಅಂತಂದ್ರೆ ಅವನು ಫಸ್ಟ್ ಕೇಳದೆ ಉಣ್ಣೆ ಔಷಧಿ ಇದೆಯಾ ಸರ್ ಅಂತಂದ್ಬಿಟ್ಟು. ಅಂದ್ರೆ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬಹುದು ಈ ಉಣ್ಣೆ, ಚಿಗಟ, ಹೇನು ಮುಂತಾದ ಹೊರಪರಾವಲಂಬಿ ಜೀವಿಗಳ ಹಾವಳಿ ಎಷ್ಟು ಮಟ್ಟಿಗೆ ನಮ್ಮ ದೇಶದಲ್ಲಿ ಒಂದು ಹಾಸುಹೊಕ್ಕಾಗಿದೆ ಅನ್ನೋದು ನಮಗೆ ತಿಳಿತದೆ. ಈ ಉಣ್ಣೆ, ಚಿಗಟ, ಹೇನು ಇತ್ಯಾದಿಗಳು ಕೂಡ ಅಷ್ಟೇ, ಅವು ನಮ್ಮ ಜಾನುವಾರುಗಳ ಶರೀರಕ್ಕೆ ಅಂಟಿಕೊಂಡು ಅಲ್ಲೇ ಅವು ಸಂವರ್ಧನೆ ಹೊಂದಿ ಅವುಗಳ ಒಂದು ರಕ್ತವನ್ನು ಹೀರಿ ರಕ್ತಹೀನತೆಯನ್ನು ಮಾಡೋದು ಉಂಟು ಮಾಡೋದು ಒಂದು ಕಡೆ ಆದರೆ ಅವುಗಳಿಂದ ಹರಡಬಹುದಾದ ಹಲವಾರು ರೋಗಗಳು ಈ ತೈಲೀರಿಯಾಸಿಸ್ ಅಂತ ಹೇಳ್ತೀವಿ, ಮಲೇರಿಯಾ ಅಂತಕ್ಕಂಥ ರೋಗ, ಬೆಬಿಸಿಯಾಸಿಸ್, ಕಂದು ಜ್ವರ ಅಂತ ಹೇಳ್ತೀವಿ, ಈ ರೀತಿ ಹಲವಾರು ರೋಗಗಳನ್ನು ಹರಡೋದ್ರ ಮೂಲಕ ನಮ್ಮ ಜಾನುವಾರು ಸಂಪತ್ತಿಗೆ ಸಾಕಷ್ಟು ಹಾವಳಿಯನ್ನು ಈ ಉಣ್ಣೆ ಚಿಗಟ ಇತ್ಯಾದಿಗಳು ಮಾಡ್ತಾ ಇರ್ತವೆ. ಹಾಗಾಗಿ ನಾವು ನಮ್ಮ ಜಾನುವಾರುಗಳ ಪರಿಸರದಲ್ಲಿ ಈ ಉಣ್ಣೆ ಚಿಗಟಗಳು ಇಲ್ಲದೆ ಇರೋ ರೀತಿಯಲ್ಲಿ ನೋಡಿಕೊಳ್ಳೋದು ರೈತನ ಆದ್ಯ ಕರ್ತವ್ಯ ಆಗ್ತದೆ. ವರ್ಷಕ್ಕೆ ಎರಡು ಸಲ ಆದರೂ ಕೂಡ, ಒಂದ್ಸಲ ಏಪ್ರಿಲ್ನಿಂದ ಜೂನ್ ತಿಂಗಳಲ್ಲಿ, ಇನ್ನೊಂದ್ಸಲ ಜುಲೈನಿಂದ ಸೆಪ್ಟೆಂಬರ್ ಮಧ್ಯೆ ಸೂಕ್ತವಾದ ಔಷಧಿಗಳನ್ನು ಬಳಸಿ ಈ ಉಣ್ಣೆ ಚಿಗಟಗಳ ಹಾವಳಿಯಿಂದ ನಾವು ತಪ್ಪಿಸ್ಕೋಬೇಕು. ಇಲ್ಲೂ ಕೂಡ ಅಷ್ಟೇ, ನಾನು ಇದನ್ನು ಪಶುವೈದ್ಯರ ಸಂಪರ್ಕದಲ್ಲಿ ಅವರ ಮಾರ್ಗದರ್ಶನದಲ್ಲೇ ಮಾಡಿ ಅಂತ ಹೇಳ್ತೀನಿ. ಯಾಕೆಂದರೆ ಏನು ಉಣ್ಣೆ ಔಷಧಿಗಳನ್ನು ನೀವು ಅಂಗಡಿಯಿಂದ ಕೊಂಡ್ಕೊಂಡು ಬರ್ತೀರಿ, ಅವೆಲ್ಲ ಅತ್ಯಂತ ಒಂಥರ ಕಾರ್ಕೋಟಕ ವಿಷಗಳು ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಿಂದ ನಿಮ್ಮ ಜಾನುವಾರುಗಳ ದೇಹದ ಉಣ್ಣೆ ಚಿಗಟ ಹೋಗ್ಬೋದು. ಹಲವಾರು ಸಂದರ್ಭದಲ್ಲಿ ಜಾನುವಾರುಗಳ ಒಂದು ಪ್ರಾಣಕ್ಕೆ ಅವು ಎರವಾಗ್ತಕ್ಕಂಥ ಸಂದರ್ಭಗಳನ್ನು ನಾವು ನೋಡಿದ್ದೀವಿ. ಹಾಗಾಗಿ ಏನು ಪಶುವೈದ್ಯರು ಹೇಳ್ತಾರೆ ಅಷ್ಟೇ ಪ್ರಮಾಣದಲ್ಲಿ ಅದೇ ಔಷಧಿಯನ್ನು ಸರಿಯಾದ ಡೈಲ್ಯೂಷನ್ ಅಂದರೆ ನೀರಿನಲ್ಲಿ ಮಿಕ್ಸ್ ಮಾಡಿ ಅವ್ರು ಹೇಳಿರ್ತಾರೆ ನಿಮಗೆ ಇದನ್ನು ಹಚ್ಚಿದ ಮೇಲೆ ಬಾಯಿ ಕುಕ್ಕೆ ಹಾಕಿ ಅಂತ. ನೀವು ಬಾಯಿ ಕುಕ್ಕೆ ಹಾಕದೇ ಇರೋದು, ಹಚ್ಚಿಬಿಟ್ಟು ಎರಡು ಗಂಟೆ ಆದಮೇಲೆ ಮೈ ತೊಳಿರಿ, ಆಮೇಲೆ ಬಿಸಿಲಲ್ಲೇ ಕಟ್ಟಿ ಅಂತ ಹೇಳಿರ್ತಾರೆ. ನೀವು ಬೆಳಗಿನ ಜಾವ ಅದನ್ನು ಹಚ್ಚೋದು, ಮೈ ತೊಳಿದಲ್ಲೇ ಸಾಯಂಕಾಲವರೆಗೂ ಬಿಡೋದು, ಇಂಥದ್ದೆಲ್ಲ ಮಾಡಿದರೆ ಅವು ಮೈಯನ್ನು ನೆಕ್ಕೊಂಡು ಆ ವಿಷ ಪ್ರಾಣಿಗಳ ದೇಹಕ್ಕೆ ಹೋಗಿ ಪ್ರಾಣಿಗಳಿಗೆ ತೊಂದರೆ ಆಗ್ತಕ್ಕಂಥ ಸಂಭವನೀಯತೆ ಇರ್ತದೆ. ಹಾಗಾಗಿ ಪಶುವೈದ್ಯರ ಮಾರ್ಗದರ್ಶನದಲ್ಲಿ ವರ್ಷಕ್ಕೆ ಎರಡು ಸಲ ಇವುಗಳ ಒಂದು ಉಪಟಳವನ್ನು ನಿವಾರಿಸಲಿಕ್ಕೆ ಕ್ರಮ ಕೈಗೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಏನು ನಾವು ಎಥ್ನೋವೆಟರ್ನರಿ ಮೆಡಿಸಿನ್ಸ್ ಅಂತ ಹೇಳ್ತೀವಿ, ಪಾರಂಪರಿಕ ಔಷಧಿಗಳು, ವಿಶೇಷವಾಗಿ ಹೇಳಬೇಕಂತಂದ್ರೆ ಈ ಬೇವಿನ ಸೊಪ್ಪು ಹಾಗೂ ಲಕ್ಕಿ ಸೊಪ್ಪು, ಇವೆರಡನ್ನ ಬಳಸಿಕೊಂಡು ಉಣ್ಣೆ ನಿಯಂತ್ರಣಕ್ಕೆ ಒಂದು ಅತ್ಯಂತ ಪರಿಣಾಮಕಾರಿಯಾದ ಔಷಧಿ ಬಂದಿದೆ. ಸೊ ಅಂತ ಕೆಲವು ಪರಿಣಾಮಕಾರಿಯಾದ ಮನೆ ಮದ್ದುಗಳನ್ನು ಸಹ ನಾವು ಬಳಸಿಕೊಂಡು ಈ ಉಣ್ಣೆಗಳನ್ನ ನಿಯಂತ್ರಣ ಮಾಡಬಹುದು. ನಮ್ಮ ಕಣ್ಣಿಗೆ ಕಾಣತಕ್ಕಂತಹ ಉಣ್ಣೆ ಆಗ್ಬಹುದು, ಚಿಗಟ ಆಗ್ಬಹುದು, ಹೇನು, ಸೊಳ್ಳೆ, ಇವುಗಳನ್ನು ಕೂಡ ನಾವು ಸಾಕಷ್ಟು ಪ್ರಮಾಣದಲ್ಲಿ ನಿಯಂತ್ರಣವನ್ನು ಮಾಡಬೇಕು. ಇಲ್ಲ ಅಂತ ಅಂದ್ರೆ ಇವುಗಳಿಂದಲೂ ಕೂಡ ಬೇರೆ ಬೇರೆ ತರಹದ ರೋಗರುಜಿನಗಳು ಹಬ್ಬತಕ್ಕಂತಹ ಸಾಧ್ಯತೆ ಇರುತ್ತೆ. ಇನ್ನು ನಾಲ್ಕನೇ ಸೂತ್ರ, ಜಾನುವಾರು ಕ್ಷೇತ್ರಗಳಲ್ಲಿ ಅಗತ್ಯ ಜೈವಿಕ ಸುರಕ್ಷಾ ಕ್ರಮಗಳನ್ನು ಅನುಸರಿಸತಕ್ಕಂಥದ್ದು, ಇದು ಹೇಗೆ ಮತ್ತು ಏಕೆ? ಬಹುಶಃ ಇತ್ತೀಚಿನ ದಿನಗಳಲ್ಲಿ ಯಾರು ತುಂಬಾ ವಿದ್ಯಾವಂತರು ಅನ್ಕೊಂಡವರು ಕೂಡ ನಮ್ಮ ಏನು ಜಾನುವಾರು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ, ಪಶುಪಾಲನೆ ಮಾಡ್ತಾ ಇದ್ದಾರೆ, ಅವರಿಗೂ ಕೂಡ ಈ ವಿಚಾರದಲ್ಲಿ ಸ್ವಲ್ಪ ಮಾಹಿತಿಯ ಕೊರತೆ ಇದೆ ಅಂತ ನಾನು ಅನ್ಕೊಳ್ತೀನಿ. ನೋಡಿ, ನಮ್ಮ ಜಾನುವಾರು ಕ್ಷೇತ್ರಗಳು, ನಮ್ಮ ಡೈರಿ ಫಾರ್ಮು ಅಥವಾ ನಮ್ಮ ಕುರಿ ಫಾರಮು, ನಮ್ಮ ಕೋಳಿ ಫಾರಂ ಅಂತಕ್ಕಂಥದ್ದು ನಮಗೆ ಒಂದು ಕರ್ಮಭೂಮಿ ಇದ್ದಾಗೆ, ನಮಗದು ದೇವಸ್ಥಾನ ಇದ್ದಾಗೆ, ಅಲ್ಲಿಗೆ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಹೆಂಗೆ ಬೇಕಾದರೂ ಬಂದು ಹೋಗಬಹುದು ಅಂತಕ್ಕಂಥ ಒಂದು ಆ ಒಂದು ಭಾವನೆಯೇ ತಪ್ಪು. ಸೊ ಹಂಗಾಗಿ ನಮ್ಮ ಜಾನುವಾರು ಕ್ಷೇತ್ರಗಳಿಗೆ ಓಡಾಡ್ತಕ್ಕಂಥ ಮನುಷ್ಯರ ವಾಹನಗಳ ಹಾಗೂ ಬೇರೆ ಬೇರೆ ಪ್ರಾಣಿಗಳ ಒಂದು ಓಡಾಟವನ್ನು ನಾವು ನಿರ್ಬಂಧ ಮಾಡಲೇಬೇಕಾಗುತ್ತೆ. ಅವರಿಗೆ ನಿಜವಾದ ಒಂದು ಇಂಟ್ರೆಸ್ಟ್ ಇತ್ತು ಅಥವಾ ಅವ್ರಿಗೆ ಬರೋದು ಅವಶ್ಯಕತೆ ಇದೆ ಅಂತಂದರೆ ಮಾತ್ರ ಅವ್ರನ್ನ ನಿಮ್ಮ ಫಾರ್ಮ್ಗೆ ಬಿಟ್ಕೊಳ್ಳಿ, ಇಲ್ಲಾಂದರೆ ಇಲ್ಲಪ್ಪ ಬೇಡ, ನಮ್ಮ ಜಾನುವಾರುಗಳಿಗೆ ತೊಂದರೆ ಆಗುತ್ತೆ ಅಂತ ನಿರ್ದಾಕ್ಷಿಣ್ಯವಾಗಿ ರೈತರು ಹೇಳಬೇಕಾಗ್ತದೆ. ಇದು ಬಹಳ ಒಂದು ಉತ್ತಮವಾದ ಕ್ರಮ. ಹಾಗೆಯೇ ಜನ ಜಾನುವಾರು ವಾಹನಗಳು ಎಲ್ಲಾದರೂ ಓಡಾಟವನ್ನು ನಾವು ನಿರ್ಬಂಧಿಸಬೇಕಾಗ್ತದೆ. ಆಮೇಲೆ ಪ್ರತಿಯೊಂದು ಶೆಡ್ ಅಥವಾ ನಾವೊಂದು ನಮ್ಮ ಫಾರ್ಮ್ ಏನಿದೆ ಆ ಫಾರ್ಮ್ನ ಒಳಗೆ ಹೋಗ್ಲಿಕ್ಕೆ ಮುಂಚೆ ಆರಂಭದಲ್ಲಿ ಒಂದು ಫುಟ್ ಡಿಪ್ ಅಂತಕ್ಕಂಥದ್ದನ್ನು ನಾವು ನಿರ್ಮಾಣ ಮಾಡಬೇಕು. ಫುಟ್ ಡಿಪ್ ಅಂತಂದ್ರೆ ಏನಿಲ್ಲ, ನಮ್ಮ ಕಾಲನ್ನ ಅದರಲ್ಲಿ ಎದ್ದುಕೊಂಡು ಕಾಲು ತೊಳ್ಕೊಂಡು ಹೋಗ್ಬೇಕಾದಂತ ಒಂದು ವ್ಯವಸ್ಥೆ. ಅದರಲ್ಲಿ ನೀರು ಹಾಕಿರ್ತೀವಿ, ನೀರಿನಲ್ಲಿ ಒಂದು ಕ್ರಿಮಿನಾಶಕವನ್ನು ಹಾಕಿರ್ತೀವಿ. ಸೊ ನಾವು ಕಾಲನ್ನು ತೊಳ್ಕೊಂಡು, ಹಾಗೇನೆ ಆರಂಭದಲ್ಲಿ ಒಂದು ಸಿಂಕ್ ಕೂಡ ಇರಬೇಕು, ನೀಟಾಗಿ ಕೈಗಳನ್ನು ತೊಳ್ಕೊಂಡು ನಾವು ಒಳಗಡೆ ಹೋಗ್ಬೇಕು. ಇದನ್ನ ಪ್ರತಿನಿತ್ಯ ಯಾರು ಫಾರ್ಮ್ಗೆ ಹೋಗ್ತಾರೆ, ನಿಮ್ಮ ವರ್ಕರ್ಸೇ ಇರ್ಬೋದು, ನಿಮ್ಮ ಯಾರು ಕೂಲಿಗಳಿರ್ಬೋದು ಅಥವಾ ನೀವಿರ್ಬೋದು, ನೀವು ಕೂಡ ಫಾಲೋ ಮಾಡಬೇಕು. ಹಾಗೇನೆ ಯಾರಾದರೂ ನಿಮ್ಮ ಒಂದು ಫಾರ್ಮನ್ನು ಭೇಟಿ ನೀಡಲಿಕ್ಕೆ ಬಂದವರು ಅಂಥವ್ರಿಗೂ ಕೂಡ ಇದನ್ನು ನಾವು ಒತ್ತಾಯವಾಗಿ ಹೇಳಬೇಕು ಅವ್ರಿಗೆ, ಈ ರೀತಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು. ಹಾಗೇನೆ ಏನಾದ್ರು ಒಂದು ಕಾಯಿಲೆ ಬಂದಿದೆ ಫಾರ್ಮಲ್ಲಿ, ಯಾವುದೋ ಒಂದು ಡಿಸೀಸ್ ಔಟ್ ಬ್ರೇಕ್ ಇದೆ, ಅಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಈ ಓಡಾಟವನ್ನು ನಿರ್ಬಂಧಿಸಬೇಕು. ನೋಡಪ್ಪ, ನಮ್ಮ ಫಾರ್ಮಲ್ಲಿ ಇಂಥ ಕಾಯಿಲೆ ಇದೆ, ನೀವ್ಯಾರು ಬರಬೇಡಿ, ಓಡಾಡಬೇಡಿ ಅಂತ. ಇವನ್ ಏನು ನಿಮ್ಮ ಒಂದು ಮೇವು ತಂದುಕೊಡೋನಿರ್ಬೋದು ಅಥವಾ ಫೀಡ್ ತಂದುಕೊಡೋನಿರ್ಬೋದು, ಅವನಿಗೂ ಕೂಡ ಹೇಳಬೇಕು. ಇದರಿಂದ ಒಂದು ನಿಮ್ಮ ಫಾರ್ಮ್ನಲ್ಲಿ ಇರ್ತಕ್ಕಂಥ ಕಾಯಿಲೆಯನ್ನು ನೀವು ನಿಯಂತ್ರಣ ಮಾಡಬಹುದು, ಹಾಗೇನೆ ನಿಮ್ಮ ಫಾರ್ಮ್ನಿಂದ ಬೇರೆ ಫಾರ್ಮ್ಗಳಿಗೆ ರೋಗ ಹರಡದೇ ಇರೋ ರೀತಿಯಲ್ಲಿ ನೀವು ತಡೆಗಟ್ಟಬಹುದು. ಇಷ್ಟೆಲ್ಲ ಸೋಂಕು ನಿವಾರಕ ಕ್ರಮಗಳನ್ನು ನಾವು ಅಥವಾ ಜೈವಿಕ ಸುರಕ್ಷೆ ಅಂದರೆ ಬಯೋಸೆಕ್ಯೂರಿಟಿ, ಈ ಕ್ರಮಗಳನ್ನು ನಾವು ಪ್ರತಿನಿತ್ಯ ನಾವು ಪಾಲಿಸಲೇಬೇಕಾಗ್ತದೆ. ಬೇರೆ ಕ್ಷೇತ್ರಗಳಲ್ಲಿ ಅಥವಾ ಬೇರೆ ರೈತರ ತಾಕುಗಳಲ್ಲಿ ಇದ್ದೇ ಅಂದಾಗಲೂ ಕೂಡ ನಾವು ಅದನ್ನ ನಿಯಂತ್ರಣವನ್ನ ಮಾಡಬೇಕಾಗುತ್ತೆ. ಇತ್ತೀಚೆಗೆ ಜೈವಿಕ ಸುರಕ್ಷತೆ ಬಗ್ಗೆ ಹೆಚ್ಚು ಅನುಭವ ನಮಗೆ ಆಗಿದೆ, ಮನುಷ್ಯರಿಗೆ ಆಗಿದೆ. ಯಾವಾಗ ಈ COVID-19 ಬಂತೋ ಅವಾಗಲಿಂದನು ಕೂಡ ಹೆಚ್ಚಾಗಿದೆ. ಹಾಗಾಗಿ ಇದ್ರ ಬಗ್ಗೆ ಸಾಕಷ್ಟು ಅನುಭವ ಆಗಿದೆ. ಈ ನಿಟ್ಟಿನಲ್ಲಿಯೂ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು ಅನ್ನುವಂಥದ್ದು. ಇದುವರೆಗೆ ಜಾನುವಾರು ರೋಗಗಳಿಗೆ ಸಂಬಂಧಿಸಿದಂತೆ ಮುನ್ನೆಚ್ಚರಿಕೆ ಹಾಗೂ ನಿಯಂತ್ರಣ ಕ್ರಮಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ